ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಬಸವನ ಹುಳದ ಹತೋಟಿ ಕುರಿತು ಡಾಕ್ಟರ್ ವಿಜಿ ಬಾವಲತಿ ಅವರಿಂದ ಮಾಹಿತಿ. ಬಸವನ ಹುಳು ಅಂತಕ್ಕಂಥ ಹೆಸರು ಎಲ್ಲ ಒಂದು ರೈತ ಬಾಂಧವರಿಗೆ ತಿಳಿದಂಥದ್ದು. ಹೊಲದೊಳಗೆ ಸಣ್ಣ ಮಕ್ಕಳೆಲ್ಲ ಬಸವನ ಹುಳಿನ ಜೊತೆ ಆಟ ಆಡುವ ದಿನಗಳನ್ನು ನಾವು ನೋಡಿದ್ದೇವೆ. ಇದುವರೆಗೆ ಈ ಒಂದು ಬಸವನ ಹುಳು ನಿರುಪದ್ರವಿ ಅಂಥೇಳಿ ನಾವೆಲ್ಲ ಭಾವಿಸಿದ್ದೀವಲ್ಲ. ಬಸವನ ಹುಳು ಅಥವಾ ಶಂಕದ ಹುಳು ಈಗ ಬೆಳೆಗಳನ್ನು ಬಾಧೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಈ ಹುಳು ತನ್ನ ಆಹಾರಕ್ಕಾಗಿ ಕೊಳಿತಕ್ಕಂಥ ಸಸ್ಯ ಹಾಗೂ ಪ್ರಾಣಿ ಪದಾರ್ಥಗಳನ್ನು ಹೆಚ್ಚಾಗಿ ಅವಲಂಬಿಸಿದ್ರೂ ಈಗೀಗ ಅವುಗಳ ಕೊರತೆಯಿಂದಾಗಿ ಅಥವಾ ಪರಿಸರದ ಒಂದು ಅಸಮತೋಲನದಿಂದಾಗಿಯೋ ಬೆಳೆಗಳಿಗೆ ಲಗ್ಗೆ ಇಟ್ಟು ಬೆಳೆ ಹಾಳು ಮಾಡ್ತಾ ಇದೆ. ಈಗ ಹುಳುವಿನ ಒಂದು ನಿರ್ವಹಣೆ ಬಹಳ ಅವಶ್ಯ ಹಾಗೂ ಅನಿವಾರ್ಯವಾಗಿಬಿಟ್ಟಿದೆ. ಅಖಾಟಿನಾ ಪುಲಿಕಾ ಅಂಥೇಳಿ ವೈಜ್ಞಾನಿಕವಾಗಿ ಹೆಸರಿಸ್ತಕ್ಕಂಥ ಈ ಹುಳುವನ್ನು ಸಾಮಾನ್ಯವಾಗಿ ಶಂಕದ ಹುಳು ಅಥವಾ ಬಸವನ ಹುಳು ಅಂಥೇಳಿ ಕರೆಯಲಾಗ್ತಾ ಇದೆ. ಮೊಟ್ಟ ಮೊದಲು ಈ ಹುಳು ಪೂರ್ವ ಆಫ್ರಿಕಾದಲ್ಲಿ ಕಾಣಿಸಿಕೊಂಡು ತದನಂತರ ಪ್ರಪಂಚದ ಇತರ ಅನೇಕ ದೇಶಗಳಿಗೆ ಹರಡಿದೆ. ಭಾರತದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ಕೋಲ್ಕತ್ತಾದಲ್ಲಿ 1847 ಮೊಟ್ಟ ಮೊದಲ ಬಾರಿಗೆ ಇದನ್ನು ಗುರುತಿಸಲಾಗಿತ್ತು. ಈ ಹುಳು ಅಮೆರಿಕ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಸಹ ಹಲವಾರು ಬೆಳೆಗಳ ಮೇಲೆ ಇದರ ಹೆಚ್ಚಿನ ನಷ್ಟ ಕಂಡುಬಂದಿದೆ. ಕೀಟನಾಶಕಗಳಿಗೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಹತೋಟಿ ಆಗದ ಕಾರಣ ಅಲ್ಲಿನ ಸರ್ಕಾರದವರು ಕಾರ್ಮಿಕರಿಂದ ಈ ಹುಳುಗಳನ್ನು ಆರಿಸಿ ನಾಶ ಮಾಡಲಿಕ್ಕೆ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ. ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ನಂತರ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಬಸವನ ಹುಳುಗಳು ನೆಲ ಹಾಗೂ ಜಲದಲ್ಲಿ ವಾಸಿಸ್ತವೆ. ಅನೇಕ ಜಾತಿಯ ಒಂದು ಬಸವನ ಹುಳುಗಳನ್ನು ನಾವು ನೋಡಬಹುದು. ತರಕಾರಿ ಪ್ಲಾಂಟೇಷನ್ ಬೆಳೆಗಳು, ಅರಣ್ಯ ಹಾಗೂ ಹೊಲದ ಬೆಳೆಗಳನ್ನು ತಿಂದು ನಾಶ ಮಾಡ್ತಕ್ಕಂಥ ಹಲವಾರು ದೃಶ್ಯಗಳು ಅಲ್ಲಲ್ಲಿ ಕಂಡುಬರ್ತಾ ಇದ್ದಾವೆ. ಮೂಲ ಪೂರ್ವ ಆಫ್ರಿಕಾ ದೇಶದಿಂದ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ನೀರಿನ ಮೂಲಕ ಹಲವಾರು ಬೆಳೆಗಳ ಆಮದು ಅಥವಾ ರಫ್ತು ಪ್ರಕ್ರಿಯೆಯಿಂದ ಈ ಹುಳುಗಳು ಅನೇಕ ರಾಷ್ಟ್ರಗಳಿಗೆ ಹಾಗೂ ನೀರಿನಿಂದ ಸುತ್ತುವರೆದಿರತಕ್ಕಂಥ ದ್ವೀಪ ರಾಷ್ಟ್ರಗಳಿಗೆ ಹರಡಿದೆ. ಬಸವನ ಹುಳುಗಳ ಸಂಖ್ಯೆ ಹೆಚ್ಚಲಿಕ್ಕೆ ಸಹಾಯಕಾರಿ ಅಂಶಗಳು ಏನಂತಂದರೆ, ಸುಣ್ಣದ ಪ್ರಮಾಣ ಹೆಚ್ಚಿರ್ತಕ್ಕಂಥ ಭೂಮಿಯಲ್ಲಿ ಹಾಗೂ ಅಲ್ಕ್ಲೈನ್ ಅಥವಾ ಕ್ಷಾರೀಯ ಮಣ್ಣುಗಳಲ್ಲಿ ರಸಸಾರ ಹೆಚ್ಚಿರ್ತಕ್ಕಂಥ ಭೂಮಿಯಲ್ಲಿ, ಅಂದರೆ 7.2 ರಿಂದ 8.7 ರಸ ಇರತಕ್ಕಂಥ ಭೂಮಿಯಲ್ಲಿ ಇವುಗಳ ಬಾಧೆ ಹೆಚ್ಚಾಗಿ ಕಂಡುಬರ್ತದೆ. 4 ° C ನಿಂದ 32 ° C ಉಷ್ಣಾಂಶವನ್ನು ಈ ಹುಳುಗಳು ತಾಳಿಕೊಳ್ತವೆ. ಇದರಲ್ಲಿ ವ್ಯತ್ಯಾಸವಾದಾಗ ಸೂಕ್ತಾವಸ್ಥೆಯನ್ನು ಹೋಗ್ತವೆ. ಅಂದರೆ ಎಂಥ ಒಂದು ಅನಾನುಕೂಲ ಪರಿಸ್ಥಿತಿ ಇದ್ದರೂ ಇವು ಬದುಕ್ತವೆ. ಹೆಚ್ಚು ಮಳೆಯಾಗುವ ಪ್ರದೇಶಗಳಲ್ಲಿ ಹಾಗೂ ಮಳೆಗಾಲದ ಅವಧಿಯಲ್ಲಿ ಈ ಹುಳುಗಳ ಬಾಧೆ ಹೆಚ್ಚಾಗಿ ಕಂಡುಬರ್ತದೆ. ಹೆಚ್ಚು ತಂಪು ವಾತಾವರಣ ಇರತಕ್ಕಂಥ ಪ್ಲಾಂಟೇಷನ್ ಬೆಳೆಗಳಲ್ಲಿ ಬಸವನ ಹುಳುಗಳ ಬಾಧೆ ಮಳೆಗಾಲದ ನಂತರ ಕಂಡುಬರ್ತದೆ. ಹೆಚ್ಚು ಹುಲ್ಲುಗಾವಲು ಇರತಕ್ಕಂಥ ಪ್ರದೇಶ ಈ ಹುಳುಗಳಿಗೆ ಆಹಾರ ಹಾಗೂ ಇರಲು ಅವಕಾಶವನ್ನು ಒದಗಿಸ್ತದೆ. ಬಸವನ ಹುಳುಗಳು 80% ಆಹಾರವು ಕೊಳೆತಕ್ಕಂಥ ಎಲೆಗಳು, ಕಸಕಡ್ಡಿ, ಸಗಣಿ ಹಾಗೂ ಕೇವಲ 20% ಆಹಾರ ಬದುಕಿರ್ತಕ್ಕಂಥ ಬೆಳೆಗಳಿಂದ ಪಡಿತವೆ. 5-6 ತಿಂಗಳವರೆಗೂ ಇವು ಆಹಾರವಿಲ್ಲದೆ ಬದುಕು ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಇವುಗಳ ಜೀವನ ಚರಿತ್ರೆ ಬಗ್ಗೆ ಹೇಳುವುದಾದರೆ, ಮೊಟ್ಟೆಯಿಂದ ಹೊರಬರ್ತಕ್ಕಂಥ ಮರಿ ಹುಳುಗಳು ಸುಮಾರು 1 ವರ್ಷದ ಅವಧಿಯಲ್ಲಿ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಹೊಂದ್ತವೆ. ಪ್ರತಿ ಬೆಳೆದ ಹುಳುವಿನಲ್ಲಿ ಗಂಡು ಹಾಗೂ ಹೆಣ್ಣು ಅಂಗಾಂಶಗಳಿದ್ದು ಒಂದೇ ಗಾತ್ರದ ಹುಳುಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೆದು ವೀರ್ಯಾಣುಗಳ ಹಂಚಿಕೆ ಆಗ್ತದೆ. ಪ್ರತಿ ಹುಳು 1-4 ವಾರದ ಅವಧಿಯಲ್ಲಿ ಸುಮಾರು 100-500 ಮೊಟ್ಟೆಗಳನ್ನು ಇಡ್ತದೆ. ಮೊಟ್ಟೆಗಳನ್ನು ಮಣ್ಣಿನಲ್ಲಿ 3-5 ಸೆಂಟಿಮೀಟರ್ ಆಳದಲ್ಲಿ ಗುಂಪು ಗುಂಪಾಗಿಟ್ಟು ತಾನೇ ಮ್ಯೂಕಸ್ ದ್ರಾವಣವನ್ನು ಮೊಟ್ಟೆಗಳ ಮೇಲೆ ಮುಚ್ಚಿ ರಕ್ಷಣೆ ಕೊಡ್ತದೆ. ಮುಂದೆ 7-15 ದಿವಸದ ಒಂದು ಕಾವಿನ ನಂತರ ಮೊಟ್ಟೆಗಳಿಂದ ಮರಿಗಳು ಹೊರಬರ್ತವೆ. ಹೀಗೆ ಒಂದು ಹುಳು ತಾನು ಬದುಕುವ ಸುಮಾರು 3-4 ವರ್ಷದ ಅವಧಿಯಲ್ಲಿ 1,000-1,500 ಮೊಟ್ಟೆಗಳನ್ನು ಇಡ್ತದೆ. ಹೀಗೆ ಇಟ್ಟಂಥ ಮೊಟ್ಟೆಗಳಲ್ಲಿ 90% ಮೊಟ್ಟೆಗಳು ನಿಸರ್ಗದಲ್ಲಿ ಉಳಿದು ಮರಿಗಳಾಗಿ ಬೆಳೀತವೆ. ನಂತರ 1 ವರ್ಷದ ಅವಧಿಯಲ್ಲಿ ಅವು ಬೆಳವಣಿಗೆಯನ್ನು ಹೊಂದಿ ಪುನಃ ಸಂತಾನೋತ್ಪತ್ತಿಯನ್ನು ಮುಂದುವರಿಸ್ತವೆ. ಈ ಬಸವನ ಹುಳುವಿನ ಚಟುವಟಿಕೆ ಬಗ್ಗೆ ಹೇಳುವುದಾದರೆ, ಸಾಮಾನ್ಯವಾಗಿ ಆಗಸ್ಟ್ನಿಂದ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಇವು ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತವೆ. ಸಾಯಂಕಾಲದಿಂದ ಮಧ್ಯರಾತ್ರಿವರೆಗೂ ಬೆಳೆಗಳನ್ನು ತಿಂದು ಪುನಃ ತಮ್ಮ ಅಡಗು ಸ್ಥಾನಗಳಿಗೆ ಹೋಗ್ತವೆ. ಕೆಲವೊಂದು ವೇಳೆ ತುಂತುರು ಮಳೆ ಹಾಗೂ ಮಂದ ಸೂರ್ಯನ ಪ್ರಕಾಶ ಇರುವಲ್ಲಿ ಹಗಲಿನ ಸಮಯದಲ್ಲೂ ಇವುಗಳ ಬಾಧೆಯನ್ನು ಕಾಣಬಹುದು. ಇವು ಹೆಚ್ಚಾಗಿ ಸಂಘ ಜೀವಿಗಳಾಗಿದ್ದು ಬೆಳೆ ತಿನ್ನುವಾಗ ಅಡಗುದಾನಗಳಾದಂಥ ಹುಲ್ಲುಗಾವಲು, ಬಿದ್ದ ಕಸಕಡ್ಡಿ ಕೆಳಗೆ, ಗಿಡದ ಬುಡದ ಕೆಳಗೆ ವಿಶ್ರಮಿಸುವಾಗ ಹಾಗೂ ಬೇಸಿಗೆಯಲ್ಲಿ ಸುಪ್ತಾವಸ್ಥೆಗೆ ಹೋಗುವಾಗ ಗುಂಪು ಗುಂಪಾಗಿರುವುದನ್ನು ನಾವು ಕಾಣಬಹುದು. ಇನ್ನು ಬಸವನ ಹುಳುಗಳು ಹಲವಾರು ಬೆಳೆಗಳನ್ನು ಬಾಧಿಸ್ತವೆ. ಮುಖ್ಯವಾಗಿ ಸುಮಾರು 227 ಬಗೆಯ ಸಸ್ಯಗಳನ್ನು ತಿಂದು ಬದುಕಬಲ್ಲಂಥ ಸಾಮರ್ಥ್ಯವನ್ನು ಈ ಬಸವನ ಹುಳು ಪಡ್ಕೊಂಡಿದೆ. ಹೆಸರು, ಉದ್ದು, ಸೋಯಾವರೆ, ತೊಗರಿ, ಹತ್ತಿ, ಶೇಂಗಾ, ಔಡ್ಲ, ಸೂರ್ಯಕಾಂತಿ, ಹಿಪ್ಪುನೇಳೆ, ಪಪ್ಪಾಯ, ಕಾಫಿ, ಚೆಂಡು, ಹಲಸಿನ ಹಣ್ಣು, ಬಾಳೆ, ಎಲೆಕೋಸು, ಹೂಕೋಸು, ಮೂಲಂಗಿ, ಸೌತೆಕಾಯಿ, ಅಡಿಕೆ, ಸಾಗವಾನಿ ಹಾಗೂ ರಬ್ಬರ್, ಈ ಒಂದು ಮುಂತಾದ ಬೆಳೆಗಳನ್ನು ಬಾಧಿಸ್ತದೆ ಬಸವನ ಹುಳು. ಭಾರತದಲ್ಲಿ ಬೆಳೀತಕ್ಕಂಥ 90% ಬೆಳೆಗಳು ಇವುಗಳಿಗೆ ಆಹಾರವಾಗಬಲ್ಲವು. ಇನ್ನು ಇವುಗಳ ನಿರ್ವಹಣೆ ಬಗ್ಗೆ ಹೇಳುವುದಾದರೆ, ಬಸವನ ಹುಳುವಿನಲ್ಲಿ 60% ಸಸಾರಜನಕ ಅಂಶ ಇರುವುದರಿಂದ ಕೋಳಿ ಹಾಗೂ ಹಂದಿಗಳಿಗೆ ಆಹಾರವಾಗಿ ಬಳಸಬಹುದು. ಕೈಯಿಂದ ಆರಿಸಿ ಸಾಯಿಸುವುದು ಹೆಚ್ಚು ಪರಿಣಾಮಕಾರಿ ವಿಧಾನ ಅಂತ ಹೇಳ್ಬೋದು. ಬಸವನ ಹುಳುಗಳಿಗೆ ಆಸರೆಯಾಗಿರುವ ಅಡಗು ತಾಣಗಳನ್ನು ನಿರ್ಮೂಲನೆ ಮಾಡಿ ತೋಟವನ್ನು ಆದಷ್ಟು ಸ್ವಚ್ಛವಾಗಿಡಬೇಕು. ಭತ್ತ, ಗೋಧಿ ಹಾಗೂ ಗೋವಿನ ಜೋಳ ಬೆಳೆ ಬೆಳೆದರೆ ಬಸವನ ಹುಳುಗಳ ಹಾನಿ ಪ್ರಮಾಣ ಕಡಿಮೆ ಮಾಡಬಹುದು. ಪಪ್ಪಾಯ ತೋಟದ ಸುತ್ತಲೂ ಚೆಂಡು ಹೂವನ್ನು ಬಲೆ ಬೆಳೆಯಾಗಿ ಬೆಳಿಬೇಕು. ಮೆಟಾಲ್ಡಿಹೈಡ್ 2.5% ವಿಷಪಾಷಾಣವನ್ನು ಪ್ರತಿ ಹೆಕ್ಟರ್ಗೆ, 12.5 kg ಹುಳುಗಳು ಅಡಗಿಕೊಳ್ತಕ್ಕಂಥ ಜಾಗದ ಸುತ್ತಲೂ ಹಾಗೂ ಅವು ಓಡಾಡುವ ಜಾಗದಲ್ಲಿ ಹಾಕಬೇಕು. ಈ ಔಷಧಿ ಹಾಕುವ ಮೊದಲು ಎಕರೆಗೆ 7-8 kg ಪಪಾಯ ಕಾಂಡದ ಸಿಪ್ಪೆ ಅಥವಾ ತರಕಾರಿ ತ್ಯಾಜ್ಯವನ್ನು ಬಾಧಿತ ಹೊಲದಲ್ಲಿ ಹಾಕಬೇಕು. ಇದರಿಂದ ಹುಳುಗಳು ಈ ಪದಾರ್ಥಗಳನ್ನು ತಿನ್ನಲಿಕ್ಕೆ ಬಂದು ಔಷಧಿಯನ್ನು ತಿಂದು ಸಾಯ್ತವೆ. 5% ಉಪ್ಪಿನ ದ್ರಾವಣವನ್ನು ತಯಾರಿಸಿ ಹುಳು ಓಡಾಡತಕ್ಕಂಥ ಹಾಗೂ ಅಡಗಿಕೊಳ್ತಕ್ಕಂಥ ಜಾಗಗಳಲ್ಲಿ ಸಿಂಪರಣೆಯನ್ನು ಮಾಡಬೇಕು. ಬದುವಿನ ಸುತ್ತಲೂ ಸುಮಾರು 1 ಅಡಿ ಅಗಲ ಹಾಗೂ 4 cm ದಪ್ಪನೆಯ ಮೆಲಾಥಿಯಾನ್ ಅಥವಾ ಕ್ಯುನಾಲ್ಫಾಸ್ ಅಥವಾ ಪೆನ್ವಲ್ರೇಟ್ ಪುಡಿಯ ಪಟ್ಟಿಯನ್ನು ಹಾಕಬೇಕು. ಹೊಲದ ಸುತ್ತಲೂ ಅಲ್ಲಲ್ಲಿ ನೀರಿನಲ್ಲಿ ನೆನೆಸಿದಂಥ ಗೋಣಿ ಚೀಲಗಳನ್ನು ಹರಡಿ ಬೆಳಿಗ್ಗೆ ಹುಳುಗಳನ್ನು ಆರಿಸಿ ಸುಡಬೇಕು ಅಥವಾ ಉಪ್ಪು ನೀರು ಅಥವಾ ಸುಣ್ಣದ ದ್ರಾವಣವನ್ನು ಹಾಕಿ ಸಾಯಿಸಬೇಕು. ಚಿಕ್ಕು, ಪೇರ್ಲ ಮುಂತಾದ ಹಣ್ಣಿನ ಕಾಂಡಗಳಿಗೆ ಕಾರ್ಬ್ರಿಲ್ ಕೀಟನಾಶಕವನ್ನು ಲೇಪನ ಮಾಡಬೇಕು. ಅಲ್ಲದೆ ಟ್ರೈನಿಂಗ್ ಹಾಗೂ ಪ್ರೂನಿಂಗ್ ಮಾಡಿ ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಹಣ್ಣಿನ ಗಿಡಗಳ ಬುಡದ ಕೆಳಗೆ ಹಾಗೂ ಹತ್ತಿಯ ಕಾಂಡದ ಸುತ್ತಲೂ ಕಾರ್ಬೋಫ್ಯೂರಾನ್ ಅಥವಾ ಫ್ಯೂರೇಟ್ ಹರಳುಗಳನ್ನು ಹಾಕಿದರೆ ಈ ಹುಳುಗಳು ಸಾಯ್ತವೆ. ಮತ್ತೊಂದು ವಿಶೇಷ ಸೂಚನೆ ಏನಂತಂದರೆ, ಯಾವುದೇ ರಾಸಾಯನಿಕದಿಂದ ಈ ಹುಳುಗಳು ಸತ್ತದ್ದು ಕಂಡುಬಂದ ತಕ್ಷಣ ಅವುಗಳನ್ನು ಆರಿಸಿ ಆಳವಾಗಿನದಲ್ಲಿ ಹೂಳಬೇಕು. ಇಲ್ಲದಿದ್ದರೆ ಸಾಕು ಪ್ರಾಣಿಗಳಿಗೆ ಇದರಿಂದ ತೊಂದರೆಯಾಗ್ತದೆ. ಬಸವನ ಹುಳುಗಳು ನಿಸರ್ಗದಲ್ಲಿ 75-80% ತಮ್ಮ ಆಹಾರವನ್ನು ಕೊಳಿತಕ್ಕಂಥ ಸಸ್ಯಜನ್ಯ ಪದಾರ್ಥಗಳನ್ನು ತಿಂದು ನಿಸರ್ಗದಲ್ಲಿ ಸಮತೋಲನವನ್ನು ಕಾಪಾಡ್ತವೆ. ಇಂಥ ಸಂದರ್ಭದಲ್ಲಿ ಬೆಳೆಗಳ ಮೇಲೆ ಹಾವಳಿ ಇದ್ದಾಗ ಮಾತ್ರ ಹತೋಟಿ ಕ್ರಮವನ್ನು ಕೈಗೊಂಡು ನಿಸರ್ಗದ ಸಮತೋಲನವನ್ನು ಕಾಪಾಡಬೇಕು. ಇದುವರೆಗೆ ಡಾಕ್ಟರ್ ವಿಜಿ ಭಾರತಿ ಅವರಿಂದ ಬಸವನ ಹುಳು ಹತೋಟಿ ಕುರಿತು ಮಾಹಿತಿ ಕೇಳಿದಿರಿ. ಈಗ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಬಸವರಾಜ್ ಅವರ ಬಹು ಒಕ್ಕಣೆ ಯಂತ್ರ ಚಾಲನೆಯ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಬಸವರಾಜ್ ತಡಕಲ್ ಅಂತ ಹೇಳಿ, ತಡಕಲ್ ಮಾನ್ವಿ ತಾಲೂಕಿನ ಒಂದು ಗ್ರಾಮ, ಕೊನೆ ಭಾಗದ ಹಳ್ಳಿ ಅಂತ ಹೇಳಬಹುದು. ಇವರು ಸುಮಾರು ವರ್ಷಗಳಿಂದ ಒಕ್ಕಲ್ತನ ಮಾಡ್ತಾ ಇದ್ದಾರೆ, ಜೊತೆಗೆ ಕಲಾವಿದರು ಹೌದು. ಮುಖ್ಯವಾಗಿ ಈ ಭತ್ತವನ್ನು ಕಟ್ ಮಾಡುವಂಥದ್ದು, ರಾಶಿ ಮಾಡುವಂತಹ ಒಂದು ಯಂತ್ರವನ್ನು ಕಂಬೈಂಡ್ ಹಾರ್ವೆಸ್ಟ್ ಅಂತಲೇ ಹೇಳಿ ಕರಿತೀವಿ, ಆ ಕಂಬೈಂಡ್ ಹಾರ್ವೆಸ್ಟನ್ನು ಚಾಲನೆ ಮಾಡಿ ಅದರಿಂದ ಬದುಕನ್ನು ನಡೆಸ್ತಿರುವಂಥರು ಬಸವರಾಜ್ ಅವರು. ಅವರ ಕೃಷಿ ಅನುಭವಗಳು, ಜೊತೆಗೆ ಈ ಮಿಷಿನನ್ನು ಹೇಗೆ ಚಾಲನೆ ಮಾಡ್ತಾರೆ, ಅದರಲ್ಲೇನು ಸಮಸ್ಯೆಗಳಿದ್ದಾವೆ, ಹೇಗೆ ಅದನ್ನು ಆಪ್ರೇಟ್ ಮಾಡ್ತಾರೆ ಎಂಬಂಥ ಒಂದು ಮಾಹಿತಿಯನ್ನು ಇವರಿಂದ ತಿಳ್ಕೊಳ್ಳೋಣ. ಬಸವರಾಜ್ ಅವರು, ತಾವು ಯುವಕರು, ಎಷ್ಟು ವರ್ಷ ರೀ ವಯಸ್ಸು ನಿಮಗೆ? ನಮ್ಗೆ 32-32 ರೀ ನಮ್ಗೆ ಸರ್. ಏನು ಓದಿರಿ? ನಾವು ಸೆಕೆಂಡ್ ಇಯರ್ ಆಗಿದೆ ಸರ್. ಸೆಕೆಂಡ್ ಇಯರ್ ಆದಮೇಲೆ ಮುಂದೆ? ಸೆಕೆಂಡ್ ಇಯರ್ ಆದಮೇಲೆ ಬಿಟ್ಟು ಒಕ್ಕಲ್ತನ ಮಾಡಿದ್ವಿ ಸರ್, ಒಂದು 4-5 ವರ್ಷ. ಒಕ್ಕಲ್ತನ ಆದಮೇಲೆ ನಮ್ಮ ಊರಲ್ಲಿ ಮಿಷನ್ಗಳಿದ್ದವು, ಹಾರ್ವೆಸ್ಟರ್ ಮಿಷನ್, ಅದನ್ನು ಡ್ರೈವಿಂಗ್ ಮಾಡೋಕ್ಕಂತ ಕಲಿಯೋಕ್ಕಂತ ಹೋದ್ವಿ. ಅದೇ ಫೀಲ್ಡ್ಗೆ ನಾವು ಕಾಯಂ ಆಗಿಬಿಟ್ಟಿವಿ ಈಗ. ಅಂದರೆ ಬೇರೆ ಮಿಷನ್ ನೋಡ್ತಾ ಇದ್ರಿ, ಇದನ್ನು ಓಡಿಸ್ಬೇಕಂತ ನಿಮ್ಮ ತಲೆಗಿತ್ತು? ಹೌದ್ರಿ, ನೋಡ್ತಿದ್ದೆ. ನಮ್ಮ ದೋಸ್ತ ಇದ್ದವ, ಹೋಗೋಣ ಬಾ ಅಂತೇಳಿ ಒಂದು ಸಲ 2 ಸಲ ಕರ್ಕೊಂಡು ಸರ್, ಅವ್ರು ಕೂಡ ಹೋಗಿ ಎಲ್ಲ ನಾವು ಮಿಷನ್ ಕಲ್ಕೊಂಡ್ವಿ. ಆಮೇಲೆ ನಮ್ಗೆ ಸಣ್ಣ ವಯಸ್ಸಲಿದ್ದ ಜಾಸ್ತಿ ಭಜನಾ ಪದದ ಮೇಲೆ ತತ್ವ ಪದಗಳು ನಮ್ಮದು ಕಲೆ ಮೇಲೆ ಬರ್ತಾ ಬರ್ತಾ ಇವೆಲ್ಲ ಒಕ್ಕಲ್ತನ ಹಿಂಗೆಲ್ಲ. ನಮ್ಮ ತಂದೆಯವರು ಸದ್ಯ ಬಯಲಾಟ ಕಲಾವಿದರು, ತತ್ವ ಭಜನಾಕಾರರು, ಅವ್ರ ಪ್ರಭಾವ ನಮ್ಮ ಊರಲ್ಲಿ ಶಿವಲಿಂಗೇಶ್ವರ ಗುಡಿ ಹತ್ರನ ಸಣ್ಣವರಿರದ್ದ ಭಜನೆಗೆ ಹೋಗ್ತಾ ಇದ್ವಿ ಸರ್ ನಾವು. ಅವಾಗಲಿಂದ ನಾವು ಕಲೆಯಲ್ಲಿ ಜಾಸ್ತಿ ಈ ಕಲೆ ಕಡೆ ಒಳಬೇಕಾಯ್ತು. ಈಗ ಬಸವರಾಜ್ ಅವರು, ಈಗ ಮಿಷನ್ ಓಡಿಸ್ತೀರಿ ಕಂಬೈಂಡ್ ಹಾರ್ವೆಸ್ಟ್ ಅಂತ, ನಿಮ್ಮ ಸ್ವಂತ ಇದೆಯಾ? ಹೇಗೆ? ಇಲ್ಲ ಸರ್, ಸ್ವಂತ ಇಲ್ಲ, ಡ್ರೈವಿಂಗ್ ಮಾಡಕ್ಕೆ ಹೋಗ್ತಿದ್ವಿ. ಸ್ವಂತ ನೀವು ತಗೋಬೇಕಂತೇನು ಅನಿಸಿಲ್ವಾ? ಅನಿಸಿದೆ ಸರ್, ಬಡತನ ಸರ್, ನಾವು ಪೂರ್ತಿ ಕೆಳಮಟ್ಟದ ಬಡವರಲ್ಲ, ತಗೊಳಕ್ಕಾಗಲ್ಲ. ಮಾಲಕರ ಒಂದು ಯಂತ್ರವನ್ನ ಮಿಷನ್ ಅನ್ನ ನೀವು ಓಡಿಸ್ತೀರಿ? ಹೌದು ಸರ್, ಡೈಲಿ ಒಂದು 20 ಎಕರೆ ಕೊಯ್ತೆ, ಹೆಸರು ಕೊಯ್ಯಕ್ಕೆ ಹೋಗ್ತೀವಿ, ಗೋಧಿ ಕೊಯ್ಯಕ್ಕೆ ಹೋಗ್ತೀವಿ, ಭತ್ತನ ಕಟ್ ಮಾಡ್ತೀವಿ, ತೊಗರಿ ಕಟ್ ಮಾಡಕ್ಕೆ ಹೋಗ್ತೀವಿ, ಇವೆಲ್ಲ ಸೂರ್ಯಪಾನ ಎಲ್ಲ ಏನು ಬೆಳೆಗಳದಾವೆ ಆ ಸೀಸನ್ದು ಎಲ್ಲ ಕೆಲಸ ಮಾಡ್ತದೆ, ಎಲ್ಲ ಕೆಲಸ ಮಾಡ್ತದೆ ಸರ್, ಅದು ಹಾರ್ವೆಸ್ಟರ್ ಎಲ್ಲ ಕೆಲಸ ಮಾಡುತ್ತೆ ಸರ್. ಇಷ್ಟೆಲ್ಲ ಮಾಡ್ತದೆ, ನೀವು ಸ್ವಂತ ಅದನ್ನು ಚಾಲನೆ ಮಾಡ್ತೀರಿ, ಆಪ್ರೇಟ್ ಮಾಡ್ತೀರಿ, ಯಾಕೆ ನೀವು ಸ್ವಂತ ತಗೊಂಡಿಲ್ಲ? ಅದೇ ಸರ್, ದುಡ್ಡಿನ ಪ್ರಭಾವ ಬಳತದು ಅದು 20 ಲಕ್ಷ ಬೀಳುತ್ತೆ ಸರ್. ವರ್ಷದಿಂದ ಅದನ್ನು ನಡೆಸ್ಕೊಂತ ಬಂದಿರಿ? ನಾನು 8 ವರ್ಷ ಆಯ್ತು ಸರ್, 2012 ಹೋಗ್ತಾ ಇದ್ದೀನಿ ಸರ್. 8 ವರ್ಷದಿಂದ ಪರ್ಫೆಕ್ಟ್ ಆಗಿರಿ? ಹಾಂ, ಎಲ್ಲ ಪರ್ಫೆಕ್ಟ್ ಸರ್, ಎಲ್ಲ ರಿಪೇರಿ ಎಲ್ಲ ಮಾಡ್ತೀನಿ ಸರ್. ಅಂದರೆ ಎಲ್ಲ ಬೆಳೆಗಳನ್ನು ಮಾಡೋತ್ನಾಗ ಏನು ಬ್ಲೇಡ್ಗಳು ಚೇಂಜ್ ಮಾಡಬೇಕಾ ಅಥವಾ ಏನು ಹೇಗೆ? ಅದರಲ್ಲಿ ಕ್ರಷರ್ ಅಂತ ಇರುತ್ತೆ ಸರ್, ಅದೆಲ್ಲ ಯಾವ ಬೆಳೆಗೆ ಏನೇನು ಚೇಂಜ್ ಮಾಡಬೇಕೆಲ್ಲ ಗೊತ್ತಿರುತ್ತೆ. ಆ ಟೈಮ್ಗೆ ಎಲ್ಲಿ ಹೋಗ್ಬೇಕಂತೆ ಅಂದ್ರೆ ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡು ಹೋಗ್ತೀವಿ ಸರ್. ಉದಾಹರಣೆ, ಒಂದು ಭತ್ತಕ್ಕೆ ಒಂದು ದಿವಸಕ್ಕೆ 1 ಎಕರೆ ಅದು ಕೊಯ್ತದೆ ಅಂತ ಹೇಳ್ತೀವಿ? ಭತ್ತ ಒಂದು 10 ಎಕರೆ 15 ಎಕರೆ ತನಕ ಕೊಯ್ತು ಸರ್ ಒಂದು ದಿವಸಕ್ಕೆ. ಬೇಸಿಗೆ ಟೈಮಲ್ಲಿ ಅಂದ್ರೆ ನೆಲ ಒಣಗಿರ್ತಲ್ಲ, ಜಾಸ್ತಿ ಕೊಯ್ತೇ. ಕೆಸರಿತ್ತಂದ್ರೆ 10 ಎಕರೆ 8 ಎಕರೆ ಹೋಗ್ಬೇಕಾದ್ರೆ ಅಷ್ಟೇ ರೀ. ಈ ಕೆಲವೊಬ್ಬ ರೈತರು ಹೇಳ್ತಾರೆ, ಮಿಷಿನ್ ಹಾಕಿದ್ರಪ್ಪ ಅಂತಂದ್ರೆ ಕಾಳುಗಳು ಉದುರ್ತಾವ, ಹಿಡಿದು ಹೋಗ್ತಾವ, ಲಾಸ್ ಆಗ್ತದ ಅಂತ ಹೇಳ್ತಾರೆ. ಹೆಂಗೆ? ಇಲ್ಲ, ಲಾಸ್ ಇರುತ್ತೆ ಸರ್, ಹಂಗೂ ಇರುತ್ತೆ. ಕೆಲವೊಂದ್ಸಲ ಮಿಷಿನ್ನಲ್ಲಿ ಫಾಲ್ಟ್ ಇರ್ತಪ್ಪ ಅಂದ್ರೆ ಆಗುತ್ತೆ, ಆ ಟೈಪ್ ಏನಾಗುತ್ತೆ. ಅದನ್ನೆಲ್ಲ ನಾವೆಲ್ಲ ಜವಾಬ್ದಾರಿಲಿಂದ ಫಸ್ಟ್ಗೆ ಸ್ಟಾರ್ಟಿಂಗ್ ಮಿಷಿನ್ ಫೀಲ್ಡ್ ಗಳಿಸೋತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ಬೇಕು ಸರ್. ಹಂಗಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಏನು ಗಾಡಿ ಎಲ್ಲ ಸರ್ವಿಸ್ ಮಾಡಲಾರ್ದ ಒಯ್ದು ಹಾಕಿದ ಅಂದ್ರೆ ಫೀಲ್ಡ್ ಗಳಿಸ್ತೀವಿ ಎಲ್ಲ ಪ್ರಾಬ್ಲಮ್ ಇರುತ್ತೆ ಸರ್. ಆ ಟೈಪ್ನೂ ಆಗುತ್ತೆ, ನಾವು ನಮ್ಮ ಕಡೆಗೆ ಪ್ರಾಬ್ಲಮ್ ಸರ್ ಅದು. ಈಗ ಭತ್ತ ಕೆಲವೊಂದು ಕಡೆ ನೆಲಕ್ಕೆ ಹಚ್ಚಿಬಿಟ್ಟಿರ್ತದೆ, ಗಾಳಿ ಬಿತ್ತು ಮಳೆ ಬಿತ್ತು ಅಂತಂದ್ರೆ, ಅವಾಗ ಆ ಸಂದರ್ಭದಲ್ಲಿ ಹೆಂಗೆ ಅದನ್ನು ನಿರ್ವಹಣೆ ಮಾಡ್ತೀರಿ? ಅದನ್ನು ಸರ್ ಅದರಲ್ಲೇ ಕೆಲವೊಂದು ಟೆಕ್ನಿಕ್ ಇರ್ತವೆ ಸರ್. ಒಂದ್ಸಲ ಬರುತ್ತೆ, ಒಂದ್ಸಲ ಲಾಸ್ ಆಗುತ್ತೆ ಸರ್, ರೈತರಿಗೂ ಲಾಸ್ ಆಗುತ್ತೆ. ಹೊಳ್ಳಿ ಬಂದ್ಬಿಡ್ತೀವಿ, ಹೋಗ್ತೀವಿ, ಕೊಯ್ಯೋಕ್ಕಾಗಲ್ಲ, ಬರ್ತೀವಿ, ಹೊಳ್ಳಿ ಬಂದ್ಬಿಡ್ತೀವಿ, ಮತ್ತೆ ಅವಾಗ ಲೇಬರ್ ಹಚ್ಚಿ ಕೈಸಿ ಕೊಯ್ಸ್ಕೊಂತಾರೆ. ಅಂಥ ಸಂದರ್ಭಗಳು ಸಹಿತ ಆಗ್ತವೆ ಸರ್. ರೈತರಿಗೆ ಎಲ್ಲ ಲಾಸ್ ಇರುತ್ತೆ ಸರ್ ಜಾಸ್ತಿ ಅಂದ್ರೆ. ಹೌದು ಸರ್, ನಾವು ನೋಡಿದ ಪ್ರಕಾರ ಅಂದ್ರೆ ಜಾಸ್ತಿ ಕಾಣುತ್ತೆ ಸರ್. 8 ವರ್ಷದಿಂದ ಮಾಡ್ಕೊಂಡು ಬಂದಿರಿ, ನಿಮ್ಗೆ ಎಷ್ಟು ಕೊಡ್ತಾರೆ ಮಾಲಕರು ಪಗಾರ? ಫಸ್ಟ್ ಸರ್ ನಾನು 7,000 ರೂಪಾಯಿ ಹೋಗಿದ್ದೆ ಸರ್. ಒಂದು ಸಲ ಹೋಗಿದ್ದೆ ಸರ್, 1 ವರ್ಷ ಹೋಗಿದ್ದೆ ಸರ್, 5,000 ರೂಪಾಯಿ ಕೊಟ್ಟರು. ನೆಕ್ಸ್ಟ್ ಸಲ 7,000 ರೂಪಾಯಿ ಕೊಟ್ಟರು, ಆಮೇಲೆ 12,000 ಕೊಟ್ಟರು. ಈಗೆಲ್ಲ 20,000 18,000 ಕೊಡ್ತಾರೆ ಸರ್. ಸೀಸನ್ ಅವಾಗ ಯಾವಾಗ ಸೀಸನ್ ಇರ್ತದೆ, ಯಾವಾಗ ಬೆಳೆ ಬಂದಿರ್ತದೆ ಅವಾಗ ಮಾತ್ರ ಕರಿತಾರೆ? ಅವಾಗ ಮಾತ್ರ ಕರಿತಾರೆ ಸರ್. ಸೀಸನ್ ಇದ್ದಾಗ ಹೋಗ್ಬೇಕಾದ್ರೆ ಹೋಗಿ ಒಂದು 15 ದಿವಸ 20 ದಿವಸ ಆಗುತ್ತೆ ಸರ್ ಸೀಸನ್ ಮುಗಿಸಿ ಬಂದ್ಬಿಡ್ತೀವಿ. 20 ದಿನಕ್ಕೆ ಹೊಳ್ಳಿ ಬಂದ್ಬಿಡ್ತೀವಿ ಸರ್. 20 ದಿನ ಪಗಾರ ಕೊಡ್ತಾರೆ ಅವರು. ಭತ್ತ ಏನು ಸಿಗಲ್ಲ ಸರ್, ಈಗ ಊಟ ಕೊಡ್ತಾರೆ ಅವರೇ, ಪಗಾರ ಕೊಡ್ತಾರೆ. ಗೌರ್ಮೆಂಟ್ಲಿದ್ದ ಸಹಾಯಧನ ಬೇಕು, ಅದಕ್ಕೆಲ್ಲ ಅರ್ಜಿ ಹಾಕ್ಬೇಕು, ಅದು ಸೆಲೆಕ್ಷನ್ ಆಗಬೇಕು. ಸೆಲೆಕ್ಷನ್ ಆದಮೇಲೆ ಎಲ್ಲ ಕೊಡ್ತಾರೆ ಅವರು. ಆಗಿಲ್ಲ ಸರ್ ಇನ್ನು. ಈಗ ಬಸವರಾಜ್ ಅವರು, ಈಗ ಕಂಬೈನ್ಡ್ ಹಾರ್ವೆಸ್ಟ್ ಅದು ಭಾಳ ಅಮೌಂಟ್ ಬೇಕಾಗ್ತದೆ, ಅದು ಸೈಜ್ ದೊಡ್ಡದಿರ್ತದೆ. ಈಗ ಸೀಸನ್ ಆದಮೇಲೆ ಅದನ್ನು ಸುಮ್ಮನೆ ನಿಂದಿಸ್ಬೇಕಾ? ಸೀಸನ್ ಅಂದ್ರೆ 5-6 ತಿಂಗಳು ಕಂಟಿನ್ಯೂ ಸೀಸನ್ ಇರುತ್ತೆ ಸರ್. ನಾವು ಹೋಗ್ಬೇಕು ಸರ್ ಆಂಧ್ರ ತಮಿಳ್ನಾಡು ಎಲ್ಲ ಅಡ್ಡಾಡಿದ್ರೆ ಸೀಸನ್ ಕಂಪಲ್ಸರಿ. ಕಷ್ಟಪಟ್ಟರೆ ಮಾತ್ರ ಅದು ಒಳ್ಳೆ ಉದ್ಯೋಗ ಸರ್. ಅದು ಲಾರಿ ಇರ್ಬೇಕು ಹಾಕೊಂಡು ಹೋಗಕ್ಕೆ? ಇಲ್ಲ ಸರ್, ಇದಕ್ಕೆ ನಾನು ಓಡಿಸೋದು ಬೇರೆ ಸರ್, ಇನ್ನೊಂದು ಕ್ಲಾಸ್ ಮಿಷಿನ್ ಅಂತ ಬರುತ್ತೆ ಸರ್, ಅದಕ್ಕೆ ಲಾರಿ ಬೇಕು. ನಾನು ಓಡಿಸ್ತಾ ಇರೋದು ಜಾನ್ ಡೀರ್ ಕಂಪ್ನಿ ಇದ್ರೆ, ಟ್ರ್ಯಾಕ್ಟರ್ ವಿತ್ ಟೈರ್ಲೇ ಹೋಗುತ್ತೆ ಸರ್. ಅದು ಅದನ್ನೇ ತೊಗೊಂಡು ಮಿಷನ್ A to Z ರೋಡ್ ರನ್ನಿಂಗ್ ಸರ್. ಅದು ಅದು ದೊಡ್ಡದೇನಿರಲ್ಲ ಸರ್, ಚಿಕ್ಕದೇ ಇರ್ತಾ, ಆದರೆ ಅದು ರೋಡ್ ರನ್ನಿಂಗ್ ಬರಲ್ಲ ಸರ್. ಅದು ಲಾರಿ ಏರ್ಕೊಂಡು ಹೋಗ್ಬೇಕು. ನಮ್ಮ ಹಾರ್ವೆಸ್ಟರ್ ಮಿಷನ್ ಜಾನ್ ಡೀರ್ ನಾವು ರೋಡ್ ಮೇಲೆ ತಗೊಂಡ್ವಿ, ರನ್ನಿಂಗ್ ಟೈರ್ ಇರುತ್ತೆ ಸರ್. ಅದಕ್ಕೆ ಜಾಯಿಂಟ್ ಇಯರ್ ನೀವು ಹೇಳಿದಾಗ ಸೀಸನ್ ಮುಗಿದ್ಮೇಲೆ ಟ್ರ್ಯಾಕ್ಟರ್ನ ಹೊರಗೆ ತಗೊಂಡು ಬಿಚ್ಕೊಂಡು ಹೊರಗೆ ಇಟ್ಕೋಬಹುದು? ಬಿಚ್ಕೊಂಡು ಹೊರಗೆ ಇಟ್ಕೋಬಹುದು ಸರ್. ಹೊರಗೆ ಮತ್ತೆ ಏನಾದ್ರು ಹೊಲದ ಕೆಲಸಗಳು ಮಾಡ್ಕೋಬಹುದು ಸರ್. ಎಷ್ಟು HP ಇರ್ತದೆ ಜಾಯಿಂಟ್ ಇಯರ್ದು ಅದು ಕೆಪಾಸಿಟಿ? ಕೆಪಾಸಿಟಿ 50-55 HP ಇರುತ್ತೆ ಸರ್. ಅದು ಸೂರ್ಯಪ್ಪನ ಇಲ್ಲಿ ಹೊಲದ ಮೇಲೆ ಕಟಿಂಗ್ ಆಗ್ಬೇಕಂದ್ರೆ 2,000-2,800 ಹಿಂಗೆ ಕೊಯ್ದಿವಿ ಸರ್. ತೆನಿ ಕೊಯ್ದು ಹೊರಗೆಲ್ಲ ರೋಡ್ ಮೇಲೆ ಹಾಕಿರ್ತಾರೆ, ಅವಕ್ಕೆ ಒಂದು ಡಬ್ಬೆ ಹಾಕಿದ್ರಪ್ಪ ಅಂದ್ರೆ 1,500 ರೂಪಾಯಿ ಹಿಂಗೆ ಇರುತ್ತೆ ಸರ್. ಅದಕ್ಕೆಲ್ಲ ರೇಟ್ ಫಿಕ್ಸ್ ಮಾಡ್ತೀವಿ ಸರ್. ಒಂದು 10 ಮಿಷನ್ ಒಂದು ಊರಿಗೆ ಬಂದಿದ್ವಿ ಅಂದ್ರೆ ಅವರೆಲ್ಲ ಕೂಡಿ ರೇಟ್ಗಾದ್ರೆ ನಮ್ಗೆ ಗಿಂಟತ್ ಅಂತೇಳಿ ಫಿಕ್ಸ್ ಮಾಡಿದ್ಮ್ಯಾಗ ರೇಟ್ ಮಾಡ್ತೇವೆ ಸರ್. ಈಗ ತಾಸಿಗೆ 2,500 ರೂಪಾಯಿ ರೇಟ್ ಮಾಡಿದ್ರಪ್ಪ ಅಂತ ಹೇಳ್ಕ, ಡೀಸೆಲ್ ಎಷ್ಟು ಕೊಡ್ತೀರಿ ಬಸವರಾಜ್? ಹೋಗುತ್ತೆ ಸರ್, ಒಂದು 10 ಲೀಟ್ರ್ ಹೋಗುತ್ತೆ ಸರ್. ಒಂದು ತಾಸಿಗೆ 10 ಲೀಟ್ರ್ ಹೋಗುತ್ತೆ ಸರ್. ಡೀಸೆಲ್ ತೆಗೆದ್ಬಿಟ್ಮೇಲೆ 2,500 ರೂಪಾಯಿ ರೇಟ್ ಮಾಡಿದ್ರೆ ಒಂದು 500-600 ಗಾಡಿ ಮಾಲಕಕ್ಕೆ ಸಿಗ್ತದೆ? ಹಾಂ, ಸಿಗುತ್ತೆ ಸರ್. ಆಮೇಲೆ ಏನೇನು ಪ್ರಾಬ್ಲಮ್ ಸರ್ ಅದರಲ್ಲಿ ದೊಡ್ಡ ತೆಲಿಬೇನು. ಒಂದ್ಸಲ ಏನಾಗುತ್ತೆ, ಮಷೀನ್ ಸಟ್ ಆಯ್ತು ಅಂದ್ರೆ ಚೆನ್ನಾಗಿ ನಡೀತಾ ಇರ್ತದೆ ಸರ್. ಅದರಲ್ಲಿ ಸಟ್ ಆಗಲಿಲ್ಲ ಅಂತಂದ್ರೆ ನಡೆಯಲ್ರೆ, ಅದು ಸರ್ ಅದು ಪ್ರಾಬ್ಲಮ್. ಒಳಗೆ ಕ್ರಷಿಂಗ್, ಈಗ ತೆನಿಗಳು ಕ್ರಷಿಂಗ್ ಕರೆಕ್ಟ್ ಆಗಿ ಕಾಳೆಲ್ಲ ಬರ್ಬೇಕು ಸರ್. ಕ್ರಷಿಂಗ್ ಅಲ್ಲ ಹೊರಗೆ ಬರ್ತಿರ್ತದೆ ಸರ್. ಹಂಗಾದಾಗ ಮಾಲಕ್ಕೆ ಜನರು ಕೊಯ್ಸಲ್ಲ, ಪ್ರಾಬ್ಲಮ್ ಐತೆ ಅಂದ್ರೆ ಕರೆಕ್ಟ್ ಆಗಿ ಬರ್ಬೇಕು ಸರ್. ಆ ಟೈಪ್ ಸೆಟ್ಟಿಂಗ್ ಇಟ್ಟರೆ ಮಾತ್ರ ಜನರು ರೈತರು ಕಟಿಂಗ್ ಮಾಡಿಸ್ತಾರೆ, ಇಲ್ಲಕ್ಕೆ ಮಾಡಿಸಲ್ಲ ರೈತರು. ಏನು ಅವಾಗ ಏನು ಮಾಡಬೇಕು, ಮಿಷನ್ ತಗೊಂಡು ಮತ್ತೆ ಸರ್ವಿಸ್ ಮಾಡಿಸಿ ಅಂದ್ಮಂದು ಮತ್ತೆ ಹೊಲಕ್ಕೆ ಹಚ್ಚಬೇಕು, ಇವೆಲ್ಲ ಖರ್ಚು ಇರ್ತಾರೆ. ಸೂರ್ಯಪ್ಪನ ಅರ್ಧಮರ್ಧ ಬಿಡಿಸ್ತು ಒಳಗೆ ಕಾಳು ಉಳಿತಪ್ಪ ಅಂತಂದ್ರೆ ರೈತರಿಗೆ ಲಾಭ ಆಗ್ತದೆ, ಲಾಸ್ ಆಗ್ತದೆ? ಲಾಸ್ ಆಗುತ್ತೆ ಸರ್, ಲಾಸ್ ಆಗುತ್ತೆ ರೀ. ಆಮೇಲೆ ಅದೆಲ್ಲ ಸೆಟ್ಟಿಂಗ್ ಮಾಡಿ ಕರೆಕ್ಟಾಗಿ ನೋಡ್ಕೊಂಡು ಅವೆಲ್ಲ ಭಾಳ ಇಲ್ಲು ಗ್ರೀಸು ಮೇಂಟೆನೆನ್ಸು ಭಾಳ ಕಿರಿಕಿರಿತ್ತು ಅವರಿಗೆ, ಅದೆಲ್ಲ ಕಷ್ಟ ಇರುತ್ತೆ ಸರ್. ಮತ್ತೆ ಡೀಸೆಲ್ ಎಲ್ಲ ಹೋಗ್ತದೆ, ಲಾಕಂಬರ್ಬೇಕು ಹೋಗ್ಬೇಕು ಸರ್. ಮತ್ತೆ ದೂರ ಇರುತ್ತೆ, ನಾವೆಲ್ಲೋ ಕೊಯ್ತಿರ್ತೀವಿ, ಊಟ ಸರಿಗೆ ಇರಲ್ಲ, ಎಲ್ಲ ತೆಲಿಬೇನೆ ಸರ್. ಹೋಟ್ಲಿಂದ ಪಾರ್ಸಲ್ ತಗೊಂಬರ್ತಾರಲ್ಲ, ಹೊಲ್ದಾಗ ಊಟ ಮಾಡ್ಬೇಕು. ಇಲ್ಲ ಸರ್, ರೈತರು ಕೊಡ್ತಾರೆ ಸರ್ ಒಂದ್ ಟೈಮ್, ಇಲ್ಲಕ್ರ ಹೋಟ್ಲಿಗೆ ಪಾರ್ಸಲ್ ತಗೊಂಬರ್ತೀವಿ, ಎಲ್ಲ ಇರ್ತಾರೆ ಸರ್. ಈಗ ಬಸವರಾಜ್ ಅವ್ರು ಹೇಳ್ರಿ, ಈಗ ಮೊದಲಂತೂ ಈ ಕಂಬೈನ್ಡ್ ಹಾರ್ವೆಸ್ಟ್ ಮಿಷಿನ್ಗಳು ಇರಲಿಲ್ಲ, ಇತ್ತೀಚೆಗೆ ಯಂತ್ರೋಪಕರಣಗಳು ಬಂದಿದ್ದಾವೆ. ಈಗ ರೈತರು ರಾಶಿ ಮಾಡೋಕ್ಕೂ ಮತ್ತು ಈ ಮಿಷಿನ್ ರಾಶಿ ಮಾಡೋಕ್ಕೂ ಏನು ವ್ಯತ್ಯಾಸ ರೀ? ಕಾಳು ಉದುರೋದು, ಜೊಳ್ಳಾಗೋದು, ಹೋಗೋದು, ತೂರೋದು, ಬಿತ್ತೋದು ಇವೆಲ್ಲ ಮಾಡೋದು ಹೆಂಗ್ರಿ? ಅವಾಗಿನ ಕಾಲಕ್ಕೆ ಅಂದ್ರೆ ವೇಸ್ಟ್ ಆಗ್ತದಿಲ್ಲ ಸರ್, ಕೆಲಸ ಜಲ್ದಿ ಆಗ್ತದಿಲ್ಲ, ಜಾಸ್ತಿ ಟೈಮಿಂಗ್ ತೊಗೊಂತಿತ್ತು. ಈಗಿನ ಕಾಲದೊಳಗೆ ಜಲ್ದಿ ಆಗುತ್ತೆ ಕೆಲಸ. ಆಮೇಲೆ ಮಿಷನ್ ಕರೆಕ್ಟ್ ಆಗಿದ್ರೆ ರೈತರಿಗೆ ಒಂದು ರೂಪಾಯಿ ಲಾಸ್ ಬರೋದೇ ಇಲ್ಲ ಸರ್. ಮಿಷನ್ ಕರೆಕ್ಟ್ ಆಗಿತ್ತಂದ್ರೆ ರೈತರಿಗೆ ಲಾಸ್ ಬರೋದೇ ಇಲ್ಲ. ಮಿಷನ್ ಕರೆಕ್ಟ್ ಆಗಿರ್ಬೇಕು, ಅದನ್ನು ಆಪರೇಟ್ ಮಾಡೋನು ಸರಿಯಾಗಿರ್ಬೇಕು, ಆಪರೇಟ್ ಮಾಡೋ ಸತಿ ಸರಿಯಾಗಿರ್ಬೇಕು. ಟೆಕ್ನಿಕ್ ಏನಾದ್ರು ರೊಕ್ಕ ಬರ್ತಂತೇಳಿ ತನ್ನ ಇಚ್ಛೆ ಬಂದಂಗೆ ಹೊಡ್ಕೊಂಡು ಓಡಿಸೋದೆ ಲಾಸ್ ಆಗುತ್ತೆ ಸರ್. ಅದರಲ್ಲಿ ಧರ್ಮದಿಂದ ಕೆಲವೊಂದು ಟೆಕ್ನಿಕ್ ಇರ್ತದೆ ಸರ್, ಆ ಟೈಪ್ ಮಾಡಿದ ಸತಿ ರೈತರಿಗೆ ಲಾಭ ಆಗುತ್ತೆ ಸರ್, ಹಂಗೂ ಇರುತ್ತೆ ಸರ್. ಈಗ ಅಂದರೆ ಕೆಲವೊಂದು ಕಡೆ ಏನಾಗಿರ್ತದೆ, ಇನ್ನು ಸೂರ್ಯಪಾನ ತೆನಿ ಕರೆಕ್ಟಾಗಿ ಒಣಗಿರಂಗಿಲ್ಲ, ಹಸಿ ಇರ್ತದೆ. ಅನಂತರ ಕೆಲವೊಂದು ಕಡೆ ಏನಾಗಿರ್ತದೆ, ಭತ್ತ ಚಲೋತ್ನಾಗ ಇನ್ನೂ ಒಣಗಿರಂಗಿಲ್ಲ, ಬಂದಿರಂಗಿಲ್ಲ, ಅವು ಹಸಿ ಬಿಸಿ ರಾಶಿ ಆಗ್ತಾವೆ, ಅದು ಹೆಂಗೆ? ಹಸಿ ಬಿಸಿ ರಾಶಿ ಆಗದಂದು ಏನಿಲ್ಲರಿ, ಆಗುತ್ತೆ ಸರ್. ರಾಶಿ ಆಗಕ್ಕೇನಿಲ್ಲ, ರೈತರಿಗೆ ಮಳೆ ಬರ್ತಂತೇಳಿ ಅರ್ಜೆಂಟ್ ಮಾಡ್ತಾರೆ, ಹಂಗಾದ್ರೆ ರಾಶಿ ಆಗುತ್ತೆ ಅವರಿಗೆ, ಒಂದು ಸ್ವಲ್ಪ ತ್ರಾಸ ಆಗುತ್ತೆ. ನೆಲ್ಲೆಲ್ಲ ಹಸಿದ್ದು ತಮ್ಮಂದ್ರೆ ಒಣಗಿಸ್ಬೇಕಲ್ಲ, ಮತ್ತು ಅದಕ್ಕೆ ಕೂಲಿ ಇಡಬೇಕು. ಒಬ್ಬೊಬ್ಬರು ಮಳೆ ಒಂದು ಸರಿಗೆ ಇರಲ್ಲಲ್ರಿ, ಈಗ ಭತ್ತ ಬಂದ್ಬಿಟ್ಟಿರುತ್ತೆ, ಮಳೆ ಬರ್ತಾ ನಾಶಿಗೆ 8 ದಿನ ಮೊದಲೇ ಕೊಯ್ಸಿಬಿಡ್ತಾರೆ, ಅದನ್ನು ತಂದು ಕೊಯ್ಸಿ ಮತ್ತೆ ಒಣಗಾಕ್ಬೇಕು, ಅದೆಲ್ಲ ಇರ್ತದೆ ಸರ್. ಈಗ ಹಿಂಗೆ ಎಲ್ಲ ಆಗ್ತದೆ. ಇತ್ತೀಚೆಗೆ ಕಡ್ಲಿನೂ ಕೂಡ ಈ ಮಿಷಿನ್ಲಿಂದ ರಾಶಿ ಮಾಡ್ತಾರೆ ಅಂತ ಹೇಳ್ತಾರೆ, ಅದು ಯಾಕೆ ನೆಲಕ್ಕೆ ಹಚ್ಚಂಗಿಲ್ಲ? ಅದೊಂದು ಪ್ರಾಬ್ಲಮ್ ಇದೆ ಸರ್. ಕಡ್ಲಿ ಏನಂದ್ರೆ ಕೆಳಗಿರ್ತಲ್ಲ ಸರ್, ಕೆಳಗೆ ತಗೋಬೇಕಾದ್ರೆ ಮಣ್ಣು ಬರುತ್ತೆ ಸರ್, ಹಂಗಾಗಿ ಅದು ಸೆಟ್ಟಿಂಗ್ ಆಗಿಲ್ಲ ಸರ್. ಆಗುತ್ತೆ ಕೆಲವೊಂದ್ಸರಿ, ಎತ್ತರ ಬೆಳೆದ ಕಡ್ಲಿ ಒಳಗೆ ಮಿಷಿನ್ ಸೆಟ್ಟಿಂಗ್ ಆಗುತ್ತೆ, ಕಿರ್ದ ಎತ್ತಂದ್ರೆ ಕಡ್ಲಿ ಬರಲ್ರಿ ಸರ್. ಎತ್ತರ ಬೆಳೆದಿತ್ತಂದ್ರೆ, ಇಷ್ಟೆತ್ತರ ಬೆಳೆದಿತ್ತಂದ್ರೆ ಬರ್ತ ಕಟಿಂಗ್ ಆಗುತ್ತೆ ಸರ್, ಇಲ್ಲಕ್ರಪ್ಪ ಆಗಲ್ಲ ಸರ್ ಮಣ್ಣು ಬರ್ತಾ. ಈಗ ತೊಗರಿ ಕಟಿಂಗ್ ಮಾಡತ್ನಾಗ ಹುಲ್ಲು ಅಥವಾ ಹೊಟ್ಟು ಕೆಟ್ಟೋಗ್ಬಿಡುತ್ತಲ್ಲ, ಮತ್ತೆ ಏನಾರ ಸ್ಟಾಕ್ ಮಾಡಕ್ ಅಂತ ಟೆಕ್ನಾಲಜಿ ಏನಾರ ಮಾಡಕ್ ಬರ್ತೇನೆ, ಈಗ ಅದು ಮಣ್ಣು ಪಾಲಾಗ್ಬಿಡ್ತದೆ, ಮುಂದ್ ಮುಂದೆ ಕೆಡಿಸ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೊಂದು ಟೆಕ್ನಿಕ್ ಮಾಡಿ ಸರ್, ನಾವೇ ಸ್ವಂತ ಮಿಷಿನ್ದವ್ರೆ ಟೆಕ್ನಿಕ್ ಮಾಡಿ ಸರ್. ಅದೇನಂದ್ರೆ ಈಗ ಕೊಯ್ತ ಹೋಗ್ತಿರ್ತವ್ರೆ, ಒಟ್ಟೆ ಎಲ್ಲ ಹಿಂದೆ ಬಿದ್ದು ಹಾಳಾಗುತ್ತೆ ಸರ್. ಅದಕ್ಕೊಂದು ಡಬ್ಬಿ ಫಿಕ್ಸ್ ಮಾಡಿದ್ವಿ, ಒಂದು 50 ಕೆಜಿ ಇಡಿ ಅಂತ ಡಬ್ಬಿ ಫಿಕ್ಸ್ ಮಾಡಿ, ಆ ಡಬ್ಬಿಯಿಂದ ಈ ಮ್ಯಾರಿಗೆ ಆ ಮ್ಯಾರಿಗೆ ಒತ್ತ ತಕ್ಷಣ ಕೆಡಿಬಿಡೋದು, ಮತ್ತೆ ಒಳ್ಳೆ ರಿಟರ್ನ್ ಬಂದ್ಮೇಲೆ ಈ ಮ್ಯಾರಿಗೆ ಬಂದ್ಮೇಲೆ ಮತ್ತೆ ಒಟ್ಟು ಕಡಿಕೆಂಬುದು, ಅದೆಲ್ಲ ಒಟ್ಟು ತೆಳಗ್ ಮಾಡಿದ್ರೆ ದನಗಳಿಗೆಲ್ಲ ಮೇವ್ ಹಾಕ್ಬಹುದು. ಅದು ಕೆಟ್ಟೋಗ್ಬಿಡ್ತದೆ, ಅದು ಕೈಗೆ ಆಡಂಗಿಲ್ಲ. ನಾವೆಲ್ಲ ಟೆಕ್ನಿಕ್ ಅದನ್ನ ಮಾಡಿ ಸರ್, ಅದನ್ನೆಲ್ಲ ಮಾಡಿ ಹೊಡೆದಿದ್ವಿ ಸರ್, ಸಕ್ಸಸ್ ಆಗಿದೆ. ಈಗ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಈಗ ಕಟ್ ಮಾಡತ್ನಾಗ ತೊಗರಿ ಆಗಿರ್ಬೋದು, ಸೂರ್ಯಪಾನ ಆಗಿರ್ಬೋದು, ಭತ್ತ ಆಗಿರ್ಬೋದು, ಎಷ್ಟು ಫೂಟ್ ಬಿಟ್ಟು ಹೊಡಿತೀರಿ? ಅದ್ರ ಬೆಳೆ ಮೇಲೆ ಆಧಾರವಾಗಿರ್ತದೆ. ಬೆಳೆ ಎತ್ತರ ಬೆಳೆದಿತ್ತಂದ್ರೆ ಒಂದು 2 ಫೀಟ್ ಬಿಟ್ಟು ಕಟ್ ಮಾಡುತ್ತೆ ಸರ್. ಬೆಳಿಗ್ಗೆ ಕೇರ್ದಿತ್ತಾರೆ ಏನಿಲ್ಲ, 1/2 ಫೀಟ್ ಒಂದು ಫೀಟ್ನಾಗ ಕಟ್ ಮಾಡ್ಕೊಂತ ಸರ್. ನಾವು ಹೆಂಗ್ ರೈತರು ಏನಂತಾರೆ, ಈ ಕೆಳಗಿಟ್ಟು ಹೊಡಿಯಪ್ಪ ಅಂತ ಹೇಳ್ತಾರೆ, ಅಥವಾ ಈ ಮೇಲೆ ಕೆಳಗಿಟ್ಟು ಹೊಡಿ ಅಂತ ಹೇಳ್ತಾರೆ, ಹಂಗೆ ಹೊಡಿತೀವಿ ಸರ್. ನಾವು ಮೇಲೆ ಚೆನ್ನ ಚೆನ್ನ ನೋಡ್ಬಿಡ್ತಾರೆ? ಏ ಇಲ್ಲ, ಹಂಗೆ ಹೊಡಿಯಲ್ಲ ಸರ್. ನಾನು ಕೆಲವೊಬ್ರು ಹಂಗೆ ಹೊಡಿತಾರೆ ಸರ್. ನಾನು ನಿಜವಾಗಿಯೂ ನಾನು ಹೇಳ್ಬೇಕಂತಂದ್ರೆ ರೈತರಿಗೂ ಲಾಸ್ ಆಗಿರ್ಬಾರ್ದು, ನನ್ನ ಗಾಡಿ ಓನರ್ಗೂ ಲಾಸ್ ಆಗಿರ್ಬೋದು, ಆ ಟೈಪ್ ನಾನು ಗಾಡಿ ಬಿಡ್ತೀನಿ ಸರ್. ನನ್ನ ಉದ್ದೇಶದಿಂದ ಹಂಗೆ ಹೊಡಿಯೋ ಸರ್. ನಾನು ಒಂದ್ಸಲ ಓನರ್ ಸದ್ಯ ಏ ಒಂದ್ ಸ್ವಲ್ಪ ಮ್ಯಾಕ್ ಹೊಡೆದು ಜಲ್ದಿ ಹೊಡಿಯಪ್ಪ ಅಂತ ಹಂಗ ಹೇಳ್ತಿರ್ತಾರ್ರಿ, ಮತ್ತೆ ಅವ್ರಿಗೇನು ಲಾಭ ಆಗ್ಬೇಕು? ಕೆಳಗೆ ಹೊಡೆದ್ರಪ್ಪ ಅಂತಂದ್ರೆ ಮಿಷನ್ ಟೈಮ್ ಹಿಡ್ತದೆ, ಟೈಮ್ ಹಿಡ್ತದೆ ಸರ್, ಲೋಡ್ ಬೀಳುತ್ತೆ, ಡೀಸೆಲ್ ಜಾಸ್ತಿ ಹೋಗುತ್ತೆ. ಆ ಟೈಮ್ ಸದ್ಯ ಯೋಚನೆ ಮಾಡ್ಕೇಸಿ ಮತ್ತೆ ಅವ್ರಿಗೇನು ಬೈತಾರೆ ಸರ್ ಓನರ್, ಅದನ್ನೆಲ್ಲ ನಾವು ಎಲ್ಲ ಹುಷಾರು ಮಾಡ್ಕೊಂಡು ಹೋಗ್ಬೇಕು ಸರ್. ಮತ್ತೆ ಈಗ ಭತ್ತ ಮತ್ತೆ ತೊಗರಿ ಎರಡು, ಭತ್ತ ಸ್ವಲ್ಪ ಜಾಸ್ತಿ ಇರ್ತದ, ತೊಗರಿ ಸ್ವಲ್ಪ ಗಟ್ಟಿ ಇರ್ತದೆ ಕಟ್ಟಿಗೆ, ಹೆಂಗ ಬ್ಲೇಡ್ ಗ್ಲೇಡ್ ಸಮಸ್ಯೆಗಳು ಎಲ್ಲಿ ಚಲೋ ರಾಶಿ ಆಗ್ತಾವ? ತೊಗರಿ ಬೇಸಾಗುತ್ತೆ ಸರ್, ನೆಲ್ಲು ಬೇಸಾಗುತ್ತೆ, ಅದಕ್ಕೆಲ್ಲ ಸೆಟ್ಟಿಂಗ್ ಇರ್ತದೆ ಸರ್. ಭತ್ತ ಕಟ್ ಮಾಡೋಕ್ಕೆ ಬ್ಲೇಡ್ ಬೇರೆ ಹಾಕ್ಬೇಕು, ತೊಗರಿ ಕಟ್ ಮಾಡೋಕ್ಕೆ ಬ್ಲೇಡ್ ಬೇರೆ ಹಾಕ್ಬೇಕು, ಅವೆಲ್ಲ ಸೆಟ್ಟಿಂಗ್ ಇರ್ತವೆ. ಏನು ರೈತರಿಗೆ ತೊಂದರೆ ಆಗಲಾರ್ದಂಗೆ ಹೊಡ್ಕೊಡ್ತೀವಿ ಸರ್. ಈ ಕಾಳದ ಮೇಲೆ ಟ್ಯಾಂಕ್ ಇರುತ್ತಲ್ಲ, ಅದು ಎಷ್ಟು ಕೆಪಾಸಿಟಿ ಇರ್ತದೆ? ತೊಗರಿ ಅಂದ್ರೆ 10 ಕ್ವಿಂಟಲ್ ಬರುತ್ತೆ ಸರ್, ಫುಲ್ ಮಾಡಿದ್ರೆ. ಭತ್ತ ಅಂದ್ರೆ 7 ಕ್ವಿಂಟಲ್ ಬರುತ್ತೆ ಸರ್. ಏಳು ಕ್ವಿಂಟಲ್ ಬರುತ್ತೆ ಸರ್. ಅದ್ರ ಮತ್ತೆ ತುಂಬಿದ್ಮೇಲೆ ಮತ್ತೆ ಅನ್ಲೋಡ್ ಟ್ರ್ಯಾಕ್ಟರ್ಗೆ ಹಾಕ್ಬೇಕು, ಟ್ರ್ಯಾಕ್ಟ್ರಿಗೆ ಮಾಡ್ತೀವಿ ಸರ್, ಅನ್ಲೋಡ್ ಮಾಡ್ತೀವಿ. ಮತ್ತೆ ಈಗ ಬಸವರಾಜ್ ಅವರೇ, ಭತ್ತಪ್ಪ ಅಂತಂದ್ರೆ ಈಗ ಎಲ್ಲ ಕಡೆ ಒಂದೇ ಸಲ ಬಂದ್ಬಿಟ್ಟಿರ್ತದೆ, ಬೇರೆ ಬೇರೆ ಭಾಗದಿಂದ ಕೂಡ ಮಿಷಿನ್ಗಳು ಬರ್ತಾವ, ಅವಾಗ ಈ ಸೀಸನ್ ಮುಗಿದ್ಮೇಲೆ ಈಗ ಗಾಡಿ ಏನ್ ಮಾಡ್ತಾರೆ? ಸೀಸನ್ ಮುಗಿದ ತಕ್ಷಣ ಯಾವಾಗ ಮುಗಿತಾ ಸರ್? ಗೋಧಿ ಸೀಸನ್ ಅಂತ ಬರ್ತ ಸರ್, ಬಾಗಲಕೋಟೆ, ಹುನಗುಂದ ಅಲ್ಲೇ ಸರ್, ಮಾರ್ಚ್ ಏಪ್ರಿಲ್ ಲಾಸ್ಟ್ ಫೀಲ್ಡ್ ಸರ್. ಅದು ಮಾರ್ಚ್ ಆದ ತಕ್ಷಣ ಗಾಡಿಗಳೆಲ್ಲ ಖಾಲಿ ಆಗ್ಬಿಡ್ತಾವೆ ಸರ್, ಅವಾಗ ಮನೇಲಿ ತಪ್ತಾರೆ ಸರ್. ಮತ್ತು ಆಗಸ್ಟ್ 1 ಸ್ಟಾರ್ಟ್ ಆಗುತ್ತೆ ಸರ್, ಹೆಸರು ಗುಲ್ಬರ್ಗ, ಧಾರವಾಡ ಅಲ್ಲೆಲ್ಲ ಹೆಸರು ಬಂದ್ಬಿಡ್ತಾವೆ ಸರ್. ಆಗಸ್ಟ್ಲಿದ್ದ ಸ್ಟಾರ್ಟ್ ಸರ್, ಆಗಸ್ಟ್ ಸೆಪ್ಟೆಂಬರ್ ತನಕ ಒಂದು ತಿಂಗಳು ಇರುತ್ತೆ ಸರ್. ಮತ್ತು ನವಂಬರ್ಲಿದ್ದ ಚಾಲುವಾಗ ಸರ್, ಆಂಧ್ರ ಹೋಗ್ತೀವಿ ಸರ್ ಭತ್ತ ಕಟ್ಟಿಂಗ್ ಮಾಡೋದು. ನೀವು ಬೇರೆ ಬೇರೆ ಜಿಲ್ಲಕ್ಕೂ ಹೋಗ್ತೀರಿ? ಬೇರೆ ಬೇರೆ ಆಂಧ್ರ ಬೇರೆ ಡಿಸ್ಟಿಕ್ ಅಲ್ರಿ, ಹೊರ ರಾಜ್ಯಕ್ಕೆ ಸಹಿತ ಸರ್, ಆಂಧ್ರ ತಮಿಳ್ನಾಡು ಹೋಗಿ ಮಾಡಿ ಬಂದಿದ್ದೀವಿ ಸರ್ ಕೆಲಸ. ಅಂದ್ರೆ ಈಗ ನಿಮ್ಗೆ ಅವಾಗ ಸಮಸ್ಯೆ, ಈಗ ಸೀಸನ್ ಇದ್ದ ಕೆಲಸ ಇದ್ದಾಗ ಮಾತ್ರ

4501 ರಿಂದ 6212 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 5416 ರೂಪಾಯಿಗಳಿಂದ 6016 ರೂಪಾಯಿಗಳು. ಇನ್ನು ಅದೇ ರೀತಿ ಸಿನ್ನೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಇಂದಿನ ಪೇಟೆ ಧಾರಣೆ. ಭತ್ತ ಕಾವೇರಿ ಸೋನ 1750 ರಿಂದ 2035 ರೂಪಾಯಿಗಳು. ಭತ್ತ ಹಳೆಯದು 1956 ರಿಂದ 2060 ರೂಪಾಯಿಗಳು. ಇನ್ನು ಭತ್ತ ಹಳೆಯ ಸೋನ ಮುಸರಿ 1117 ರಿಂದ 2600 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ ಸೂರ್ಯಪಾನ 6000 ರಿಂದ 6250 ರೂಪಾಯಿಗಳು. ಇದಾಗಿತ್ತು ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಅಂದರೆ ದಿನಾಂಕ 12/10/2021 ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡ 80% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡ 48% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಮಧ್ಯಾಹ್ನ ಸಮಯದಲ್ಲಿ ಸರಾಸರಿ 9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಇನ್ನು ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು ಈ ರೀತಿ ಇವೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೇಳೋದಾದರೆ, ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕು ಮಡಿಗಳನ್ನು ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಕೊಯ್ಲಿನ ಹಂತದಲ್ಲಿರುವ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆ ನೋಡಿಕೊಂಡು ಕೊಯ್ಲನ್ನು ಮಾಡಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಿ. ಇನ್ನು ಜಿಲ್ಲೆಯಲ್ಲಿ ಹಿಂಗಾರು ಜೋಳವನ್ನು ಬಿತ್ತನೆ ಮಾಡುವಂಥವರು ಗಮನಿಸಬೇಕು. ಹಿಂಗಾರಿ ಜೋಳವನ್ನು 15ರವರೆಗೆ ಬಿತ್ತನೆಯನ್ನು ಮಾಡಬಹುದಾಗಿದೆ. ಹಿಂಗಾರಿ ಜೋಳವನ್ನು ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡನ್ನು 8 ಗಂಟೆಗಳ ಕಾಲ ನಲಿಸಿ 4 ಮಿಲಿಲೀಟರ್ ಅಜೋಸ್ಪೆರಿಲಮ್ದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಜೋಳದಲ್ಲಿ ಕಳೆಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪರಣೆಯನ್ನು ಮಾಡಿ. ಇನ್ನು ಹಿಂಗಾರು ಹಂಗಾಮಿನಲ್ಲಿ ಕಡಲೆಯನ್ನು ಬಿತ್ತುವವರು ಗಮನಿಸಬೇಕು. ಕಡಲೆ ಬಿತ್ತನೆಯನ್ನು 2ನೇ ತಾರೀಕಿನಿಂದ 2ನೇ ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 5 ಗ್ರಾಂ ರೈಸೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನು ಮಾಡಬೇಕು. ಕಡಲೆ ಬಿತ್ತನೆಗೆ ಮೊದಲು ಬರ ನಿರೋಧಕತೆಯನ್ನು ಹೆಚ್ಚಿಸಲು ಬೀಜವನ್ನು 2%ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25%ರ ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆಲೆಸಿ ಕನಿಷ್ಠ 8 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಈಗಾಗಲೇ ಜಿಲ್ಲೆಯಲ್ಲಿ ತೊಗರಿಯನ್ನು ಬಿತ್ತನೆ ಮಾಡಿದಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನೆಂಟ್ರೋಲ್ 18.5 SC ಅಥವಾ 2 ಮಿಲಿಲೀಟರ್ ಫ್ರಫನಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಪಿಯೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಿ. ತೊಗರಿ ಬೆಳೆಯಲ್ಲಿ 50%ರಷ್ಟು ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಣೆಯನ್ನು ಮಾಡಿ. ಹಾಗೆಯೇ ಅದನ್ನು 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪಡಣೆಯನ್ನು ಮಾಡಬೇಕು. ಇನ್ನು ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕದ ಹತೋಟಿಯನ್ನು ಮಾಡಲು 2 ಮಿಲಿಲೀಟರ್ ಪ್ರೊಫನೆಫಾಸ್ 50 EC ಹಾಗೂ 7 ರಿಂದ 10 ದಿನಗಳ ನಂತರ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಹತ್ತಿ ಬಿತ್ತನೆಯಾದ 80 ದಿನಗಳ ನಂತರ 20 ದಿನಗಳ ಅಂತರದಲ್ಲಿ 2 ಬಾರಿ %2 ಯೂರಿಯಾವನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ %1 ಪೊಟಾಸಿಯಂ ನೈಟ್ರೇಟ್ ದ್ರಾವಣವನ್ನು ಸಿಂಪಡಿಸಿ. ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 20 ಹಳದಿ ಪಂಜಿನ ಬಲೆಗಳನ್ನು ಉಪಯೋಗಿಸಿ. ಹತ್ತಿಯಲ್ಲಿ ರಸಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಪ್ಲೋನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನೋಟಿಫೊರಾನ್ 20 HG ಅಥವಾ 1 ಮಿಲಿಲೀಟರ್ ಅಸಿಟಾಮಾಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯಾಮೆಥಾಕ್ಸಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಜಿಲ್ಲೆಯಲ್ಲಿ ಭತ್ತವನ್ನು ನಾಟಿ ಮಾಡಿರುವಂಥವರು ಗಮನಿಸಬೇಕು, ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟಿಯನ್ನು ಮಾಡಲು %6 ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COCಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹತೋಟಿ ಮಾಡಲು ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸಿಸ್ಟ್ರಾಬಿನ್ ಟಿಬಿಕೊನೋಜಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ ನುಸಿ ರಸ ಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8 ರಿಂದ 10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕಬೇಕು ಅಥವಾ 0.3 ಗ್ರಾಂ ಡಿನೋಟೋಫೊರಾನ್ 20 SG ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಅಥವಾ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯಾಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬೋರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನೌಲೂರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಿಲ್ಲೆಯಲ್ಲಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು, ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರ, ಮುಖ್ಯವಾಗಿ ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣವನ್ನು ತಿನ್ನಿಸುವುದರಿಂದ ಅವುಗಳ ಆಹಾರ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಹಾಗೆಯೇ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಮತ್ತೆ ನಾಳೆ ಭೇಟಿಯಾಗಲ್ಲ, ಅಲ್ಲಿವರೆಗೂ ನಮಸ್ಕಾರ. ಈಗ ಕೇಳಿ ಆನಂದ್ಕಲ್ ಗ್ರಾಮದ ದುರ್ಗಮ್ಮ ಅವರಿಂದ ಚೌಡಿಕಿ ಪದಗಳು. ಕಸುವನ ಕೈಯಲ್ಲೇ ಬರವ ಬೇಡಿದಾಳ, ಅರನ ಕೈಯಲ್ಲೇ ಬರವ ಬೇಡಿದಾಳೆ, ಸುವನ ಕೈಯಲ್ಲೇ ಬರವ ಬೇಡಿದಾಳೆ, ಅರನ ಕೈಯಲ್ಲೇ ಬರವ ಬೇಡಿದಾಳೆ. ಶಿವನ ಕೈಯಲ್ಲಿ ಬರುವ ಬೇಡಿದಾರೆ ಅಣು ಕ ಉದಯ ಕಸುಗ ಕೊಂಡಾಡಿದಾಳ, ಉದಯ ಕಸುಗ ಕೊಂಡಾಡಿದಾಳ. ದೇವಿ ಉದಯ ಕಸುಗ ಕೊಂಡಾಡಿದಾಳೆ, ಉದಯ ಕಸುಗ ಕೊಂಡಾಡಿದಾಳೆ. ನೀನಾರ ಮಗಳವ ನೀನಾರ ಸಸಿಯವ್ವ, ಎಲ್ಲೆಂದ ಬಂದಿದ್ದೀವಿ ಅಳಂದಾನೆ, ಎಲ್ಲೆಂದ ಬಂದಿ ತಾಯಿ ಅಳಂದಾನೆ. ದೇವಿ ಎಲ್ಲೆಂದ ಬಂದಿ ತಾಯಿ ಅಳಂದಾನೆ, ಎಲ್ಲೆಂದ ಬಂದಿ ಮಾಯಿ ಅಳಂದಾನೆ. ಎಲ್ಲಿಲ್ದ ಶಿವರಾಯ ಎಂದ್ಯಾಕ ಕೇಳ್ಯಾನ, ತಾಯಿ ತಂದೆಯ ಹೆಸರು ಹೇಳಂದಾನ, ತಾಯಿ ತಂದೆಯ ಗುರುತು ಹೇಳಂದಾನೆ. ದೇವಿ ತಾಯಿ ತಂದೆಯ ಹೆಸರು ಹೇಳಂದಾನ, ತಾಯಿ ತಂದೆಯ ಗುರುತು ಹೇಳಂದಾನ. ತಾಯಿ ಸರ್ಗಾರ ದೇವಿ ತಂದೆ ರೇಣುಕು ರಾಜ, ದತ್ತೋಲೆ ಮನು ಸಾಕ್ಷಿ ರೇಣುಕಾನ, ದತ್ತೋಲೆ ಮನು ಸಾಕ್ಷಿ ರೇಣುಕಾನೆ. ದ ಅದೇ ದತ್ತೋಲೆ ಮನುಸಾಕ್ಷಿರಿ ಅಣುಕಾರೇಯ ದತ್ತೋಲೆ ಮನುಸಾಕ್ಷಿರಿ ಅಣುಕಾರೇಯ ದತ್ತೋಲೆ ಮನುಸಾಕ್ಷಿರಿ ಅಣ ಗೊಡ್ಡಾದೆಲ್ಲ ಪುಣ್ಯದ ಭಕ್ಷ್ಯಗಳ ಇದಾವೇನು ಪುಣ್ಯದ ಫಲಗಳು ಇದಾವೇನೇಯ ದೇವಿ ಪುಣ್ಯದ ಭಕ್ಷ್ಯಗಳು ಇದಾವೇನೇಯ ಪುಣ್ಯದ ಫಲಗಳು ಇದಾವೇನೇಯ